ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಕಾಡುವ ಆರೋಗ್ಯ ಸಮಸ್ಯೆಗಳು, ಈ ಕುರಿತು ಆರೋಗ್ಯ ಸಮಸ್ಯೆಗಳು ಹಾಗೂ ನಿರ್ವಹಣೆ, ಈ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಬರ್ತಕ್ಕಂಥ ಸಮಸ್ಯೆಗಳು, ಅಂದರೆ ಆರೋಗ್ಯ ಸಮಸ್ಯೆಗಳು ಏನೇನು ಜಾನುವಾರುಗಳಿಗೆ ಬರ್ತವೆ, ನಮ್ಮ ಜಾನುವಾರು ಸಾಕಾಣಿಕೆದಾರರು ಯಾವ ರೀತಿ ಒಂದು ಕಾಳಜಿಯನ್ನು ತಗೋಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದಂಥ ಮತ್ತು ಪ್ರಾಣಿ ತಜ್ಞರಾದಂಥ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ ಡಾಕ್ಟರ್ ಪ್ರಹ್ಲಾದ್ ಅವರೇ, ಮೊದಲನೇದಾಗಿ ನಮ್ಮ ರೈತ ಬಾಂಧವರಿಗೆ ಅಥವಾ ಜಾನುವಾರು ಸಾಕಾಣಿಕೆದಾರರಿಗೆ ಹೇಳಿ, ಬೇಸಿಗೆಯಲ್ಲಿ ಮುಖ್ಯವಾದಂಥ ಸಮಸ್ಯೆ, ವಿಶೇಷವಾಗಿ ಗರ್ಭಧರಿಸಿರೋ ಹಸುಗಳಿರ್ಬೋದು, ಕರುಗಳಿರ್ಬೋದು, ಕುರಿಗಳಿರ್ಬೋದು, ಏನು ಒಂದು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ ಬೇಸಿಗೆಯಲ್ಲಿ, ಔಟ್ಬ್ರೇಕ್ ಏನೇನಾಗ್ತಾವೆ ಅಂತಿರ್ತಾವೆ? ನಮಸ್ಕಾರ. ಸೊ ತಮ್ಮೆಲ್ಲರಿಗೆ ಗೊತ್ತಿದ್ದ ಹಾಗೆ ಈ ಬೇಸಿಗೆಯಲ್ಲಿ ವಿಶೇಷವಾಗಿ ಮಾರ್ಚ್ ಜೂನ್ ಜುಲೈನಲ್ಲಿ, ಮಾರ್ಚ್ ಏಪ್ರಿಲ್ ಮೇ ಜೂನ್ನಲ್ಲಿ ಭಾಳ ಅತಿಯಾದ ಟೆಂಪ್ರೇಚರಿಂದ, ಸೊ ನಮಗೆಲ್ಲ ಗೊತ್ತಿದೆ ಈಗ ಕ್ಲೈಮೇಟ್ ಚೇಂಜ್ ಅಂದರೆ ಈ ಒಂದು ವೈಪರೀತ್ಯ, ವಾತಾವರಣದ ವೈಪರೀತ್ಯದಿಂದ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಮನುಷ್ಯನಿಗೆ ಎಫೆಕ್ಟ್ ಆಗುತ್ತೆ, ಅದೇ ರೀತಿ ಪ್ರಾಣಿಗಳಲ್ಲಿನೂ ಕೂಡ ತೊಂದರೆಗಳನ್ನು ಅನುಭವಿಸ್ತವೆ. ಸೊ ಒಂಥರ ಸ್ಟ್ರೆಸ್ ಆಗುತ್ತೆ, ಅದು ಒತ್ತಡ ಆಗುತ್ತೆ, ಆ ಒತ್ತಡದಿಂದ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಕೆಲವು ಮ್ಯಾನೇಜ್ಮೆಂಟ್ ಚೇಂಜಸ್, ಅಂದರೆ ನಾವು ಅವುಗಳ ಆರೈಕೆಯಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಆ ಒಂದು ವಾತಾವರಣದ ಒತ್ತಡ ಜಾಸ್ತಿ ಆದಂಗೆಲ್ಲ ಅವುಗಳ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಭಾಳಷ್ಟು ಸಾಂಕ್ರಾಮಿಕ ರೋಗಗಳು, ವಿಶೇಷವಾಗಿ ಸರ್ ಹೇಳ್ತಾ ಇದ್ರು ಸಾಂಕ್ರಾಮಿಕ ರೋಗಗಳು ಯಾವ ಕುರಿ ಮತ್ತು ಮೇಕೆಗಳಲ್ಲಿ ಆಗಿರ್ಬೋದು ಅಥವಾ ಹೈನುಗಾರಿಕೆ ಹೈನುರಾಸುಗಳೆಲ್ಲ ಆಗಿರ್ಬೋದು ಅಂತಂದರೆ, ಈ ಕಾಲು ಬಾಯಿ ಬೇನೆ ಜ್ವರ, ಅಂದರೆ ಕಾಲು ಬೇನೆ ಬಾಯಿ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತ ಹೇಳ್ತೀವಿ ದನಗಳಲ್ಲಿ, ಕುರಿಗಳಲ್ಲಿ PPR ಅಂತ ಹೇಳ್ತೀವಿ, ಅಥವಾ ಮೈಲಿಗೆ ಅಂದರೆ ಶೀಪ್ ಪಾಕ್ಸ್ ಅಂತ ಹೇಳ್ತೀವಿ, ಆಡುಗಳಲ್ಲಿ ಗೋಟ್ ಪಾಕ್ಸ್ ಅಂತ ಹೇಳ್ತೀವಿ, ಆಡಿನ ಮೈಲಿಗೆ ಅಂತ ಹೇಳ್ತೀವಿ. ಇಂಥವೆಲ್ಲ ರೋಗಗಳು, ಮತ್ತು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಅವು ಉಣ್ಣೆಗಳ ಬಾಧೆನೂ ಕೂಡ ಜಾಸ್ತಿ ಆಗುತ್ತೆ. ಬೇಸಿಗೆಯಲ್ಲಿ ಉಣ್ಣೆಗಳ ಸಂಖ್ಯೆ ಜಾಸ್ತಿಯಾಗಿ ಕೊಟ್ಟಿಗೆಯಲ್ಲಿ ಅವುಗಳಿಂದ ಉಣ್ಣೆಗಳ ಜಾಸ್ತಿಯಾಗಿ ಉಣ್ಣೆಗಳಿಂದ ಬರ್ತಕ್ಕಂಥ ಹಿಮೋಪ್ರೋಟೋಜೆವನ್ ಡಿಸೀಸ್ ಅಂತ ಹೇಳ್ತೀವಿ, ಕೆಲವು ಬೇಬಿಷಿಯ ಇಂಥವೆಲ್ಲ ಬರ್ತವೆ. ಸೊ ಅಂಥ ರೋಗಗಳನ್ನು ಆಗ್ತವೆ. ಮತ್ತು ವಿಶೇಷವಾಗಿ ನಾವು ಜಂತು ಹುಳುಗಳ ಬಾಧೆ ಒಂದು ವೇಳೆ ಮಾಡಿಲ್ಲ ಅಂದರೆ ಈ ಸಂದರ್ಭದಲ್ಲಿ, ಯಾಕಂದರೆ ನಾನು ಹೇಳ್ತಾ ಇದ್ದೆ ಜಾನುವಾರುಗಳ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಒತ್ತಡದಿಂದ, ಇಂಥ ಸಂದರ್ಭದಲ್ಲಿ ಮೇವಿನ ಸ್ವಲ್ಪ ಕೊರತೆ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಮಳೆಯಾಶ್ರಿತ ರೈತರು ಕೇವಲ ಒಣ ಮೇವಿನ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಮೇವಿನ ಕೊರತೆ ಇರ್ಬೋದು, ಅಂದರೆ ಒಂಥರ ಅಪೌಷ್ಟಿಕತೆ ಇಂದ ಇನ್ನೂ ಜಂತುನಾಶಕ ಜಂತು ಹುಳುಗಳ ಬಾಧೆ ಜಾಸ್ತಿ ಇದ್ದರೆ ಇನ್ನೂ ಹೆಚ್ಚಿನ ಸಮಸ್ಯೆ ಆಗಿರ್ಬೋದು, ಅಥವಾ ಈ ಕೊಟ್ಟಿಗೆ ಸ್ವಚ್ಛತೆ ಇಲ್ಲ ಅಂದರೆ ಕೆಚ್ಚಲು ಬಾವಿನ ಸಮಸ್ಯೆ ಆಗಿರ್ಬೋದು, ಇಂಥವೆಲ್ಲ ಸಾಂಕ್ರಾಮಿಕ ರೋಗಗಳು ಈ ಸಂದರ್ಭದಲ್ಲಿ ಬರೋ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಭಾಳಷ್ಟು ರಾಸುಗಳಿಗೆ ಈ ಕಾಲುಬಾಯಿ ರೋಗದ ಒಂದು ಸಾಧ್ಯತೆ ಹೇಳಿದಿರ್ತಾವೆ ಬರುತ್ತೆ ಅಂತಕ್ಕಂಥ ವಿಚಾರ, ಫುಟ್ ಆ್ಯಂಡ್ ಮೌತ್ ಡಿಸೀಸ್. ಇದಕ್ಕೆ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು ರೈತರು, ಬೇಸಿಗೆಯಲ್ಲಿ ಬರಲಾರದಂತೆ ತಡಿಬೇಕಾದ್ರೆ ಏನು ಮಾಡ್ಬೇಕು ರೈತರು? ಸೊ ತಾವು ಹೇಳಿದಂಗೆ ಈ ಕಾಲು ಬೇನಿ ಬಾಯಿ ಬೇನಿ ರೋಗ ಇದೇನಿದೆ ಸಾಂಕ್ರಾಮಿಕ ರೋಗ, ವೈರಾಣುಗಳಿಂದ ಬರ್ತಕ್ಕಂಥ ರೋಗ. ಸೊ ಈ ರೋಗ ವಿಶೇಷವಾಗಿ ಎಲ್ಲ ಜಾನುವಾರುಗಳು ಅಂದರೆ ಗೊರಸೆ ಉಳ್ಳಂಥ ಎಲ್ಲ ಜಾನುವಾರುಗಳಿಗೂ ಬರುತ್ತೆ. ವಿಶೇಷವಾಗಿ ಕ್ರಾಸ್ ಬ್ರೀಡ್ ಎನಿಮಲ್ ಅಂದರೆ ಮಿಶ್ರತಳಿಗಳಲ್ಲಿ ಅತಿ ಹೆಚ್ಚಿನ ಸ್ವರೂಪ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನಾವೇನಾದ ಆಲ್ರೆಡಿ ಪಶುಸಂಗೋಪನೆ ಇಲಾಖೆ ಮೂಲಕ ಮನೆ ಮನೆಗೆ ಮನೆ ಬಾಗಿಲಿಗೆ ಬಂದು ಲಸಿಕೆಗಳನ್ನು ಹಾಕ್ತಾ ಇದ್ದಾರೆ. ಅಂಥ ಲಸಿಕೆಗಳನ್ನು ನಾವು ಕಡ್ಡಾಯವಾಗಿ ಎಲ್ಲ ಹೈನುಗಾರಿಕೆ ಮಾಡಿದಂಥ ರೈತರು ಹಾಕ್ಸ್ಬೇಕಾಗುತ್ತೆ. ಬಟ್ ನಮ್ಮ ರೈತರು ಏನು ಮಾಡ್ತಾರೆ, ಈ ಲಸಿಕೆ ಹಾಕ್ಲಿಕ್ಕೆ ಬಂದಾಗ ಬಾವು ಬರುತ್ತೆ, ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅಂತೇಳಿ ಕೆಲವು ನಂಬಿಕೆಗಳಿಂದ ಆ ಲಸಿಕೆಯನ್ನು ಹಾಕ್ಸೋದಿಲ್ಲ. ಸೊ ಅದು ತಪ್ಪು. ಆದಷ್ಟು ನೀವು ಒಂದು ದಿವಸದ ಒಂದು ಸಮಸ್ಯೆಯನ್ನು ನೋಡಬೇಡಿ ಆ ರೋಗ ಬಂದ ನಂತರ, ಯಾಕಂತಂದರೆ ಈ ರೋಗ ಬಂದ ನಂತರ 50% ಹಾಲಿನ ಉತ್ಪಾದನೆಯಲ್ಲಿ ಕಡಿಮೆ ಆಗುತ್ತೆ. ಕೆಲವೊಂದು ಸಂದರ್ಭ ಕಂದು ಹಾಕ್ಕೊಳ್ಳೋ ಸಂದರ್ಭ ಇರುತ್ತೆ, ಈವನ್ ಕೆಲವೊಂದು ಸಂದರ್ಭ ಎತ್ತುಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ, ಯಾಕಂದರೆ ಗೊರಸುಗಳು ಎಲ್ಲ ಕಿತ್ಕೊಂಡು ಹೋಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ತಿಂಗಳಾನುಗಟ್ಟಲೆ. ಸೊ ಇಂಥವೆಲ್ಲ ಸಮಸ್ಯೆಗಳನ್ನು ಬಂದ ನಂತರ ರೋಗ ಬಂದ ನಂತರ ಅನುಭವಿಸ ಬದಲಾಗಿ ಅದು ರೋಗ ಬರಲಾರ್ದಕ್ಕಿಂತ ಮುಂಚೆನೇ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನು ಹಾಕ್ಸೋದು ಭಾಳ ಒಳ್ಳೆಯದು ಸರ್. ಮುಖ್ಯವಾದದ್ದು ಬೇಸಿಗೆಯಲ್ಲಿ ಅಂತಂದರೆ ಹೈನು ರಾಸುಗಳು ಚೆನ್ನಾಗಿ ಹೆಣ್ತಿರ್ತವೆ, ಆದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಭಾಳಷ್ಟು 100%-ಅರ್ಧದಷ್ಟು ಹಾಲು ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು ಉತ್ತಮ ಹಾಲಿನ ಇಳುವರಿಯನ್ನು? ಹಾಲು ಎಮ್ಮೆ ಸಾಕಾಣಿಕೆ ಇರ್ಬೋದು, ಆಕಳು ಸಾಕಾಣಿಕೆದಾರರು ಏನು ಮಾಡಬೇಕು? ಹಾಲಿನ ಇಳುವರಿ ಭಾಳಷ್ಟು ಬೇಸಿಗೆಯಲ್ಲಿ ಕಡಿಮೆ ಆಗುತ್ತೆ, ಕಾರಣ ಏನು, ಯಾವ ರೀತಿ ಅದನ್ನು ನಿರ್ವಹಣೆ ಮಾಡಬೇಕು? ಭಾಳ ಒಳ್ಳೆಯ ಪ್ರಶ್ನೆ ಸರ್. ಯಾಕಂತಂದರೆ ಏನಾಗುತ್ತೆ, ಅತಿ ಹೆಚ್ಚಿನ ಉಷ್ಣಾಂಶ ಇದ್ದಾಗ ಈ ಪ್ರಾಣಿಗಳು ತಮ್ಮ ಒಂದು ದೇಹದ ಉಷ್ಣಾಂಶ ಹೊಂದ್ಕೊಳ್ಳಿಕ್ಕೆ ಕಷ್ಟಪಡ್ತವೆ, ಅಂದರೆ ಥರ್ಮೋರೆಗ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತವೆ, ಜಾಸ್ತಿ ನೀರು ಕುಡಿತವೆ ಮೇವು. ಮತ್ತು ಮೊದಲನೇದಾಗಿ ಈ ಮಳೆ ಆಶ್ರಿತ ರೈತರ ಹತ್ರ ಹಸಿರು ಮೇವು ಸಿಗೋದಿಲ್ಲ, ಬರೀ ಒಣ ಮೇವು ಇರುತ್ತೆ. ಅಕಸ್ಮಾತ್ ಹಸಿರು ಮೇವು ಸಿಕ್ಕರೂ ಕೂಡ ಜಾಸ್ತಿ ಹಸಿರು ಮೇವು ತಿಂತವೆ ಅಥವಾ ನೀರು ಕುಡಿತವೆ. ಇದರಿಂದ ಡಿಹೈಡ್ರೇಷನ್ ಅಂದರೆ ಎಲೆಕ್ಟ್ರೋಲೈಟ್ಗಳ ಕೊರತೆ ಆಗಿರ್ಬೋದು, ಒಂದು ವೇಳೆ ನಾವು ನೀರು ಚೆನ್ನಾಗಿ ಪೂರೈಸಲಿಲ್ಲ ಅಂತಂದರೆ ಆ ಒಂದು ನೀರಿನ ಕೊರತೆಯಿಂದ ಡಿಹೈಡ್ರೇಷನ್ ಆಗುತ್ತೆ ಒಂದನೇದು. ಮತ್ತು ಇನ್ನೊಂದು ಏನಂದರೆ ವಿಶೇಷವಾಗಿ ಎಮ್ಮೆಗಳಲ್ಲಿ ನಿಮಗೆಲ್ಲ ಗೊತ್ತಿದೆ ಕಪ್ಪನೆಯ ಚರ್ಮ ಇರೋಗೋಸ್ಕರ, ಮತ್ತು ಸ್ವೆಟ್ ಗ್ಲ್ಯಾಂಡ್ಸ್ ಅಂದರೆ ಇವು ಏನು ಈ ಬೆವರು ಗ್ರಂಥಿಗಳ ಕಡಿಮೆ ಇರ್ತವೆ. ಸೊ ಅವು ಕೂಡ ಭಾಳ ಸಫರ್ ಆಗ್ತವೆ ಬೇಸಿಗೆಯಲ್ಲಿ. ಬೇಸಿಗೆಯಲ್ಲಿ ನಿರ್ವಹಣೆಗೋಸ್ಕರನೇ ನಾವು ವ್ಯಾಲೋವಿಂಗ್ ಟ್ಯಾಂಕ್ ಅಂದರೆ ಅವುಗಳಿಗೆ ನೀರಿನಲ್ಲಿ ನಿಂತು ಸ್ವಲ್ಪ ಬಾಡಿ ಟೆಂಪ್ರೇಚರ್ ವಿಶೇಷವಾಗಿ ಬಿಸಿ ಅಂದರೆ ಮಧ್ಯಾಹ್ನದ ಟೈಮಲ್ಲಿ ಅವಕ್ಕೆ ವ್ಯಾಲೋವಿಂಗ್ ಟ್ಯಾಂಕ್ಸ್ ಇರಬೇಕು. ಮತ್ತು ಮುಖ್ಯವಾಗಿ ಈವನ್ ಮಿಶ್ರತಳಿಗಳು ನಮ್ಮ ದೇಶೀಯ ತಳಿಗಳು ಸ್ವಲ್ಪ ತಡ್ಕೊಳ್ಳೋಂಥ ಶಕ್ತಿ ಇದೆ, ಬಟ್ ಮಿಶ್ರತಳಿಗಳು ಭಾಳ ನಾಜೂಕ, ಜಾಸ್ತಿ ಟೆಂಪ್ರೇಚರ್ಗೆ ತಡ್ಕೊಂಗಿಲ್ಲ. ಉತ್ಪಾದನೆಗೆ ಭಾಳ ಎಫೆಕ್ಟ್ ಆಗುತ್ತೆ ಉತ್ಪಾದನೆ ವಿಶೇಷವಾಗಿ, ಯಾಕಂದರೆ ಈ ಕಡೆ ನೀರು ಜಾಸ್ತಿ ಕುಡಿದು ಒಂದು ಜೀರ್ಣಶಕ್ತಿನೂ ಕಡಿಮೆ ಆಗುತ್ತೆ ಈ ಜಾಸ್ತಿ ಟೆಂಪ್ರೇಚರಿಂದ. ನೀರು ಜಾಸ್ತಿ ಕುಡಿತವೆ, ಮೇವು ಕಡಿಮೆ ತಿಂತವೆ, ಹಸಿರು ಮೇವು ಲಭ್ಯತೆ ಇರೋದಿಲ್ಲ, ಅಂಥ ಸಂದರ್ಭದಲ್ಲಿ ಆಟೋಮೆಟಿಕ್ಕಾಗಿ ನಮ್ಮ ಉತ್ಪಾದನೆ ಕಡಿಮೆ ಆಗುತ್ತೆ. ಬಟ್ ಈ ಜಾಸ್ತಿ ಎನರ್ಜಿ ಅಂದರೆ ಅವುಗಳ ತಿಂದಂಥ ಎನರ್ಜಿನ ಬಾಡಿ ಟೆಂಪ್ರೇಚರ್ ರೆಗ್ಯುಲೇಷನ್ಗೆ ಖರ್ಚು ಮಾಡ್ತವೆ. ಸೊ ಇದನ್ನು ನಾವು ತಪ್ಪಿಸ್ಲಿಕ್ಕೆ ನಾವು ಏನು ಮಾಡಬೇಕು, ಸ್ವಲ್ಪ ಮ್ಯಾನೇಜ್ಮೆಂಟಲ್ ಚೇಂಜಸ್ ಅಂದರೆ ನಾವು ವ್ಯವಸ್ಥೆ ಏನು, ನಾವು ಜಾನುವಾರು ಸಾಕಾಣಿಕೆ ವ್ಯವಸ್ಥೆ ಏನಿದೆ ಅಲ್ಲ, ಶೆಡ್ ಯಾವ ರೀತಿ ಇರಬೇಕಪ್ಪ ಅಂದರೆ ಗಾಳಿ ಆಡ್ತಾ ಇರಬೇಕು, ಶೆಡ್ಡಿನ ಮೇಲ್ಗಡೆ ಬಿಳಿ ಬಣ್ಣದ ಕೋಟಿಂಗ್ ಇದ್ದರೆ ಟೆಂಪ್ರೇಚರ್ ಕಡಿಮೆ ಇರ್ಕೊತದೆ. ಈ ಅಕಸ್ಮಾತ್ ಇಲ್ಲಪ್ಪ ಅಂದರೆ ಮೇಲ್ಗಡೆ ಯಾವುದಾದ್ರೂ ಭತ್ತದುಲ್ಲುನ್ನ ಅಂಥವನ್ನೆಲ್ಲ ಹಾಕಿ ಅಲ್ಲಿ ನೀರಿನ ಸಿಂಪರಣೆ ವ್ಯವಸ್ಥೆ ಇರಬೇಕು. ಶೆಡ್ಡಿನ ಒಳಗಡೆ ಬಂದುಬಿಟ್ರೆ ಫ್ಯಾನ್ಗಳ ವ್ಯವಸ್ಥೆ ಇರಬೇಕು. ಭಾಳ ಒಳ್ಳೆಯದಂತಂದರೆ ಫಾಗರ್ಸ್ ಅಂತ ಬರ್ತವೆ ನೀರನ್ನು ಚಿಮ್ಸೋಕ್ಕೆ. ಸೊ ವಿಶೇಷವಾಗಿ ಮಧ್ಯಾಹ್ನದ ಸಂದರ್ಭದಲ್ಲಿ ನೀರನ್ನು ಚಿಮ್ಸಲಿಕ್ಕೆ ವ್ಯವಸ್ಥೆ ಇರ್ತಕ್ಕಂಥದ್ದು ಇರಬೇಕು. ಯಥೇಚ್ಛವಾಗಿ ನೀರು, ತಣ್ಣನ ನೀರು ವಿತ್ ಎಲೆಕ್ಟ್ರೋಲೈಟ್ಸ್ ಅಂಥೇಳಿ ಸಿಗುತ್ತಲ್ಲ, ಅಂಥ ಒಂದು ನೀರಿನಲ್ಲಿ ಮಿಶ್ರಣ ಮಾಡಿ ಬೆಲ್ಲದ ನೀರು ಅಥವಾ ಇದನ್ನೆಲ್ಲ ಮಿಶ್ರ ಮಾಡಿ ಯಾವಾಗಲೂ ಅವಕ್ಕೆ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಭಾಳ ಮುಖ್ಯವಾಗಿ ನಮ್ಮ ರೈತರು ಏನು ಮಾಡಬೇಕಪ್ಪ ಅಂದರೆ ಅವ್ರ ಕೈಯಲ್ಲಿ ಇರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ ಆದಷ್ಟು ಮಧ್ಯಾಹ್ನ ಸುಡುಬಿಸಿಲಿನಲ್ಲಿ ಮೇಯಲಿಕ್ಕೆ ಬಿಡಬಾರ್ದು, ಕುರಿಗಳಾಯಿತು, ದನಗಳಾಯಿತು, ಎಮ್ಮೆಗಳಾಯಿತು. ಬೆಳಗ್ಗೆ ತಂಪಾದ ಹೊತ್ತಿನಲ್ಲಿ ಬೆಳಗ್ಗೆ 6 ಭಾಳ ಅಂದರೆ 9-10 ಒಳಗೆ ಮೇಯಿಸ್ಕೊಂಡು ಬಂದು ಶೆಡ್ಡಲ್ಲಿ ವಿಶ್ರಾಂತಿ ಕೊಡಬೇಕು. ಮತ್ತು ಸಾಯಂಕಾಲನೂ ಕೂಡ 4 ನಂತರ, ಬಿಸಿಲು ಕಡಿಮೆ ಆದ ನಂತರ ಮೇಯಿಸಲಿಕ್ಕೆ ಬಿಡಬೇಕು. ಇವೆಲ್ಲನೂ ಕೂಡ ನಾವು ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಅಂದರೆ ನಾವು ಆ ಸಮ್ಮರ್ ಸ್ಟ್ರೆಸ್ ಮ್ಯಾನೇ ಅಂದರೆ ಮಾಡಲಿಕ್ಕೆ ಅವಾಯ್ಡ್ ಮಾಡಲಿಕ್ಕೆ, ಸೊ ಇವನ್ನೆಲ್ಲನೂ ಮಾಡಿಕೊಂಡ್ರೆ ಮತ್ತು ಕೆಲವು ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ, ಸಮ್ಮರ್ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಕೆಲವು ಔಷಧಗಳು ಬರ್ತವೆ. ಸೊ ಅಂಥವು ಲಭ್ಯವಿರತಕ್ಕಂಥ ಔಷಧಗಳನ್ನು ಬಳಕೆ ಮಾಡಬೇಕು. ಸೊ ಇವೆಲ್ಲದೂ ಮಾಡೋದ್ರಿಂದ ಈ ಒಂದು ಸಮ್ಮರ್ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡ್ಬೋದು. ಈಗ ರೈತರು ಹೇಳೋದು ಒಂದ ಉತ್ತರ ಅಂತಂದರೆ ಹಾಲು ಕಡಿಮೆ ಆಯಿತು, ಎಮ್ಮೆ ಕೊಡೋದು ಭಾಳ ಕಡಿಮೆ ಆಯಿತು, ಯಾಕಂತ ಕೇಳಿದರೆ ಇಲ್ಲರಿ ಹಸಿರು ಮೇವನ ಇಲ್ಲ, ಈಗ ಅದು ಹಾಲಿನ ಇಳುವರಿ ಕಡಿಮೆ ಆಗಿಬಿಡ್ತು ಅಂತ ಹೇಳ್ತಾರೆ. ಹೇಗೆ ಬೇಸಿಗೆಯಲ್ಲಿ ಹಸಿರು ಮೇವು ಇಲ್ಲ ಅಂತಂದರೆ ಹೇಗೆ ಹಾಲಿನ ಇಳುವರಿ ಜಾಸ್ತಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಹಸಿರು ಮೇವು ಇರಲಾರ್ದೆ? ಸೊ ಇದಕ್ಕೆ ಮುಖ್ಯವಾಗಿ ನೀರಾವರಿ ಇರತಕ್ಕಂಥ ರೈತರು ಇವತ್ತಿನ ದಿನಗಳಲ್ಲಿ, ಈಗ ನಮಗೆಲ್ಲ ಗೊತ್ತಿದೆ ಬೇಸಿಗೆಯಲ್ಲಿ ಒಣಮೇವು ಬಿಟ್ಟರೆ ಹಸಿರು ಮೇವು ಸಿಗಲಿಕ್ಕೆ ಕಷ್ಟ, ಅದು ಗ್ರೇಸಿಂಗ್ ಲ್ಯಾಂಡಲ್ಲಿ, ಏನು ಗೋಮಾಳಗಳಲ್ಲಿ, ಗೋಮಾಳಗಳು ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಜಾನುವಾರು ಸಾಕಾಣಿಕೆ ಮಾಡ್ತಕ್ಕಂಥ ನೀರಾವರಿ ಇರತಕ್ಕಂಥ ರೈತರು ಆದಷ್ಟು ಜಾನುವಾರುಗಳಿಗೋಸ್ಕರ ಒಂದು 5-10 ಗುಂಟೆ ಸುಧಾರಿತ ಮೇವಿನ ಬೆಳೆಗಳು, ಅತಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸೂಪರ್ ನೇಪಿಯರ್ ಇರ್ಬೋದು, ಏಕದಳ ಮತ್ತು ದ್ವಿದಳ, ಅದರಲ್ಲಿ ದ್ವಿದಳ ಹೆಡ್ಜ್ ಲೂಸರ್ನ್ ಇರ್ಬೋದು, ಕುದುರೆ ಮೆಂತೆ, ಬೇಲಿ ಮೆಂತೆ, ಸ್ಟೈಲೋಸ್ಯಾಂಥಸ್, ತಮ್ಮ ಒಡ್ಡಗಳನ್ನು ಕೂಡ ವೇಸ್ಟ್ ಮಾಡಲಾರ್ದಂಗೆ ಅಂಥಲ್ಲಿನೂ ಕೂಡ ಮೇವನ್ನು ಬೆಳ್ಕೊಂಡು ನೀರಿನ ವ್ಯವಸ್ಥೆ ಇಟ್ಕೊಂಡು ಬೇಸಿಗೆಯಲ್ಲಿ ಸಮಸ್ಯೆ ಆಗಲಾರ್ದಂಗೆ ನೋಡ್ಕೋಬೇಕು. ಇದು ನೀರಾವರಿ ಇರ್ತಕ್ಕಂಥ ರೈತರು. ಇವೆಲ್ಲ ಸುಧಾರಿತ ಮೇವಿನ ಬೆಳೆಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇವೆ, ಅಂಥವನ್ನು ತಗೊಂಡು ಹಾಕ್ಕೋಬೇಕು. ಕುರಿ ಸಾಕಿದವರಾಗಿರ್ಬೋದು, ದನಗಳನ್ನು ಸಾಕಿದವರಾಗಿರ್ಬೋದು, ಅಥವಾ ನೀವು ಒಂದು ವೇಳೆ ಮಳೆಯಾಶ್ರಿತ ರೈತರಾಗಿದ್ದರೆ ಏನು ಮಾಡ್ಬೇಕಪ್ಪ ಅಂತಂದರೆ, ಮಳೆಗಾಲದಲ್ಲಿ ಯಥೇಚ್ಛವಾಗಿ ಬೆಳೆದಂಥ ಮೆಕ್ಕೆಜೋಳ ಅಂಥವನ್ನು ಬೆಳೆದು ರಸಮೇವನ್ನು ಮಾಡ್ಕೋಬೇಕು. ನೀವು ಬೇಸಿಗೆಯ ಸಂದರ್ಭದಲ್ಲಿ ಮೇವಿನ ಸಮಸ್ಯೆ ನೀಗಿಸ್ಕೊಳ್ಳಿಕ್ಕೆ ರಸಮೇವು ಮಾಡಿಕೊಂಡ್ರೆ ಆ ರಸಮೇವನ್ನು ಬೇಸಿಗೆಯಲ್ಲಿ ನೀವು ಜಾನುವಾರುಗಳಿಗೆ ಕೊಟ್ಟು ನೀವು ಈ ಕೊರತೆಯನ್ನು ನೀಗಿಸ್ಬೋದು. ಇನ್ನೊಂದು ಮಾಡತಕ್ಕಂಥ ಕೆಲಸ ಏನಪ್ಪ ಅಂದರೆ, ಮಳೆಯಾಶ್ರಿತ ರೈತರು ತಮ್ಮ ಬದುಗಳಲ್ಲಿ, ಹೊಲಗಳ ಬದುಗಳಲ್ಲಿ ಮೇವಿನ ಮರಗಳು, ಚೊಗಚೆ ಇರ್ಬೋದು, ಗೊಬ್ಬರದ ಗಿಡ ಇರ್ಬೋದು, ಅಥವಾ ನುಗ್ಗೆಕಾಯಿ ಗಿಡ, ಇಂಥವನ್ನೆಲ್ಲ ಬೆಳೆದ್ರೆ ಏನಾಗುತ್ತೆ, ಒಂದು ನಾವು ಕೊಡ್ತಕ್ಕಂಥ ಆಹಾರದಲ್ಲಿ ನಿಮ್ಮ ಮೇವಿನ ಈ ಬೇಸಿಗೆ ಅಂದರೆ ನೀವು ಮಳೆಯಾಶ್ರಿತ ರೈತರಾಗಿದ್ದರೆ ಹಸಿರು ಮೇವು ಇಲ್ಲ ಅಂದರೆ ಈ ಮೇವಿನ ಮರಗಳನ್ನು ಕೂಡ ಒಂದು 10-20% ನಾವು ಮೇವಿನ ಜೊತೆಗೆ ಹಸಿರು ಮೇವಾಗಿ ಕೊಡ್ಬೋದು. ಅಥವಾ ನೀವು ಹೈಡ್ರೋಫೋನಿಕ್ಸ್ ಅಂತ ಕೇಳಿದ್ದೀರಿ, ಜಲ ಕೃಷಿ ಘಟಕ, ನೀವು ಯಾರಿಗೆ ಹಸಿರು ಮೇವಿನ ಬೇಸಿಗೆಯಲ್ಲಿ ಸಿಗೋದೇ ಇಲ್ಲ ಅಂದ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಮೇವು ಒಣ ಮೇವಿನ ಜೊತೆಗೆ ನಾವು ಹೈಡ್ರೋಫೋನಿಕ್ಸ್ ಜಲಕೃಷಿ ಘಟಕದಲ್ಲಿ ತಯಾರು ಮಾಡಿದಂಥ ಒಂದು ಮೇವು, ಹಸಿರು ಮೇವು ಏನು ಮೆಕ್ಕೆಜೋಳದ ಕಾಳುಗಳಿಂದ ನಾವೇನು ಮಾಡ್ತೀವಲ್ಲ ಅಂಥದನ್ನು, 1 kg ಮೆಕ್ಕೆಜೋಳ ಇಟ್ಬಿಟ್ರೆ 7 kg ನಮಗೆ ಹಸಿರು ಮೇವು ಬರ್ತದೆ ಮೊಳಕೆ ಹೊಡೆದಂಥ. ಸೊ ಅಂಥವೆಲ್ಲ ತಂತ್ರಜ್ಞಾನಗಳ ನಾವು ಒಂದು ಸದುಪಯೋಗ ಈ ಸಂದರ್ಭದಲ್ಲಿ ಪಡ್ಕೊಂಡು ಹಸಿರು ಮೇವಿನ ಕೊರತೆ ಆಗಲಾರ್ದಂಗೆ ನೋಡಿಕೊಂಡ್ರೆ ನಮ್ಮ ಉತ್ಪಾದನೆ ಕೂಡ ನಾವು ಮೇಂಟೈನನ್ನು ಮಾಡ್ಬೋದು. ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಭಾಳಷ್ಟು ಕೇಳ್ತಿರ್ತೀವಿ, ನಮ್ಮ ಆಕಳು ಸತ್ತು, ಎಮ್ಮೆ ಸತ್ತು, ಆಡು ಸತ್ತು ಬಿಡ್ತು ಅಂತೇಳಿ. ಬೇಸಿಗೆಯಲ್ಲಿ ಭಾಳಷ್ಟು ಸಾವಿನ ಪ್ರಮಾಣ ಜಾಸ್ತಿ ಇರುತ್ತಲ್ಲ, ಪ್ರಾಣಿಗಳ ಸಾವಿನ ಪ್ರಮಾಣ ಜಾಸ್ತಿ ಇರುತ್ತಲ್ಲ, ಅಲ್ಲೇ ರೈತರು ಹೇಳ್ತಿರ್ತಾರೆ ಏನು ಕಾರಣಗಳು, ಯಾಕಂದರೆ ಇದು ನೀರು ಕುಡಿಸಲಾರ್ದಕ್ಕಾಕತ್ತೋ, ಅಥವಾ ಒಮ್ಮೆ ಏನು ಮಾಡ್ತಾರೆ ಮುಂಜಾನೆ ಕುಡಿಸಿದವ್ರು ನೀರು ಒಮ್ಮೆ ಕುಡಿಸೋದಿಲ್ಲ, ಒಂದೇ ದಿವಸಕ್ಕೆ ಒಂದೇ ಸಾರಿ ಕುಡಿಸಿರ್ತಾರೆ, ಕಾರಣಗಳೇನು ಕೊಡ್ತಿರ್ತಾರೆ ತಜ್ಞರಾಗಿ, ಇಲ್ಲಿ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ರೈತರು? ಸೊ ಆ್ಯಕ್ಚುಲಿ ಈ ಸಮ್ಮರಲ್ಲಿ ಬೇಸಿಗೆಯಲ್ಲಿ ನೀವು ಅಕಸ್ಮಾತ್ ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ಮಟಮಟ ಮಧ್ಯಾಹ್ನ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ನಾವು ತಿರುಗಾಡಿಸಿ ಮೇವಿನಿಗೋಸ್ಕರ ಮೇವಿ ಮೇಯಿಸ್ಲಿಕ್ಕೆ ಹೋಗಿ ಹೊಡ್ಕೊಂಡು ಹೋಗ್ಬಿಟ್ರೆ, ಅಕಸ್ಮಾತ್ ನಾವು ನೀರಿನ ವ್ಯವಸ್ಥೆ ಅವಕ್ಕೆ ಕೊಡಲಿಲ್ಲ ಅಂತಂದರೆ, ನೀರು ಕಡಿಮೆ ಕೊಟ್ಟು ಮತ್ತು ಬೇಸಿಗೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿಗೆ ತಿರುಗಾಡಿದ್ರೆ ನಿಮಗೆಲ್ಲ ಗೊತ್ತಿದೆನೆ, ನೀರಿನ ಕೊರತೆ ಆದರೆ ಡಿಹೈಡ್ರೇಷನ್ ಅಂದರೆ ನೀರಿನ ಕೊರತೆ ಆಗ್ತದೆ. ಒಂದು ಈ ಸಮ್ಮರ್ ಬಿಸಿಲಿನ ಒಂದು ಬಾಧೆಯಿಂದ ಸನ್ ಸ್ಟ್ರೋಕ್ ಅಂತ ಹೇಳಿ ನಾವು ಮನುಷ್ಯರಲ್ಲಿ ಏನು ಕೇಳ್ತೀವಲ್ಲ, ಅದೇ ರೀತಿ ಪ್ರಾಣಿಗಳಲ್ಲಿ ಕೂಡ ಸನ್ ಸ್ಟ್ರೋಕ್ ಆಗುತ್ತೆ. ಸೊ ಈ ರೀತಿ ಆದಾಗ ಸಡನ್ ಆಗಿ ಮೂರ್ಛೆ ಹೋಗಿ ಬೀಳೋದಾಗಿರ್ಬೋದು, ಅಥವಾ ಅದಿಲ್ಲಂದ್ರೂ ಕೂಡ ಒಂಥರ ವೀಕ್ನೆಸ್ ಏನಂತಂದರೆ, ಈ ನೀವು ನೋಡಿದರೆ ಮುಖ ಎಲ್ಲ ನೋಡಿದರೆ ಕಾಂತಿಹೀನತೆ, ಕಣ್ಣು ಒಳಗೆ ಹೋಗಿರೋದು, ಚರ್ಮದಲ್ಲಿ ಅಂದರೆ ನೀರಿನ ಅಂಶ ಕಡಿಮೆ, ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ತದೆ. ಅಂಥ ಸಂದರ್ಭದಲ್ಲಿ ಅವನ್ನ ಆದಷ್ಟು ಬೇಗ ಮೂರ್ಛೆ ಹೋಗಿ ಬಿದ್ದು ಅಥವಾ ಸಡನ್ನಾಗಿ ಒಂಥರ ಭಾಳ ವೀಕ್ನೆಸ್ ಇತ್ತು ಇಂಥವೆಲ್ಲ ಇದ್ದಾಗ ನಾವೇನು ಮಾಡಬೇಕಾಗುತ್ತೆ, ಅವನು ಬಿಸಿಲಿಂದ ನೆರಳಿನಿಗೆ ಒಯ್ದು ಅವಕ್ಕೆ ಆರೈಕೆ ಮಾಡಬೇಕು. ಏನು ನೀರು ಕೊಡೋದಾಗಲಿ, ಎಲೆಕ್ಟ್ರೋಲೈಟ್ಸ್ ನೀರು ಕೊಡೋದಾಗಲಿ, ಪಶುವೈದ್ಯರ ಸಲಹೆ ಮೂಲಕ ಪಶುವೈದ್ಯರನ್ನ ಕರೆಸಿ ಅವಕ್ಕೆ ಚಿಕಿತ್ಸೆ ನೀಡಿಸಿ ಈ ಸನ್ಸ್ಟ್ರೋಕಿಂದ ಬಾಧೆಯನ್ನು ತಪ್ಪಿಸ್ಬೇಕಾಗುತ್ತೆ. ಸೊ ಇವೆಲ್ಲನೂ ನಾವು ಭಾಳ ಮುಖ್ಯವಾಗಿ ಬೇಸಿಗೆಗಾಲದಲ್ಲಿ ನಾವು ನಾ ಹೇಳಿದಂಗೆ ಬಿಸಿಲಿನ ತಾಪ ಕಡಿಮೆ ಮಾಡಬೇಕು, ಮತ್ತು ನೀರಿನ ಒಳ್ಳೆಯ ನೀರನ್ನು ಕೊಡಬೇಕು, ಎಲೆಕ್ಟ್ರೋಲೈಟ್ಸ್ ಇಂಥವನ್ನೆಲ್ಲ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಮತ್ತೊಂದು ಪ್ರಮುಖವಾದದ್ದು ವಿಶೇಷವಾಗಿ ದನಗಳು ಕರುಗಳನ್ನು ಹಾಕ್ತವೆ ಬೇಸಿಗೆಯಲ್ಲಿ. ಕರುಗಳನ್ನು ಹಾಕಿದಾಗ ಸಾಕಷ್ಟು ಕರುಗಳು ಬೇಸಿಗೆಯಲ್ಲಿ ಮರಣ ಪ್ರಮಾಣ ಜಾಸ್ತಿ ಇದೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ಕೇಳ್ತಿದ್ದೇವೆ. ಏಕೆ ಇದು ಕಾರಣಗಳೇನು? ಜೊತೆಗೆ ಇಲ್ಲಿ ಬೇಸಿಗೆಯಲ್ಲಿ ರೈತರು ಹೇಳೋದು ಉಣ್ಣೆಗಳು ಜಾಸ್ತಿ ಆಗ್ತಾವ್ರಿ, ಏನು ಮಾಡಬೇಕು? ಬೇಸಿಗೆಯಲ್ಲಿ ಸಾಕಷ್ಟು ಕಾಟಾಗಿಬಿಟ್ಟಿದೆ ಉಣ್ಣೆದಂತಿರ್ತಾರೆ. ಏನು ಒಂದು ಇದಕ್ಕೆ ಪರಿಹಾರ ಮಾಡ್ಕೋಬೇಕು ರೈತರು? ಸೊ ಉಣ್ಣೆಗಳು ಬೇಸಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಇರೋಗೋಸ್ಕರ ತಾವೇನು ಮಾಡಬೇಕು, ಈ ಉಣ್ಣೆಗಳ ಔಷಧ ಬರುತ್ತೆ. ಈಗ ಆಲ್ರೆಡಿ ಪೋರಾನ್ ಇಂಥವೆಲ್ಲ ಮೈ ಮೇಲೆ ಎತ್ತುಗಳ ಅಥವಾ ದನಗಳ ಕುರಿ ಮೈ ಮೇಲೆ ಹಾಕಿದರೆ ಜೇನುತುಪ್ಪದಂಗೆ ಇರುತ್ತೆ, ಅದನ್ನು ಹಾಕಿದರೆ ಅವು ಮೈಯೆಲ್ಲ ಸ್ಪ್ರೆಡ್ ಆಗುತ್ತೆ, ಅದು ಉಣ್ಣೆಗಳ ಬಾಧೆ ಮೈ ಮೇಲೆ ಕಡಿಮೆ ಆಗುತ್ತೆ. ಬಟ್ ಕೊಟ್ಟಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಗಳ ಸಂಖ್ಯೆಯಲ್ಲಿ ಅವು ಕೊಟ್ಟಿಗೆಯಲ್ಲಿಯೂ ಕೂಡ ಉಣ್ಣೆಗಳ ಸಂಖ್ಯೆ ಇರುತ್ತೆ. ಅದನ್ನು ನಾವೇನು ಮಾಡಬೇಕು, ಕೊಟ್ಟಿಗೆನೂ ಕೂಡ ಒಂದು ದನಗಳನ್ನು ಹೊರಗಡೆ ಕಟ್ಟಿ ನೀರಿನಲ್ಲಿ ಮೊದಲನೇ ತೊಳೆದು ನಂತರ ಮತ್ತೆ ನೀರಿನಲ್ಲಿ ಬಿಟಾಕ್ಸ್ ಅಂತ ಕೆಲವು ಉಣ್ಣೆಗಳ ಔಷಧ ಬರುತ್ತೆ ಅಂಥವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಡೆದು ಒಂದು 5-6 ತಾಸು ಬಿಟ್ಟು ಮತ್ತೆ ಅವನ್ನ ಸ್ವಚ್ಛ ತೊಳೆದು ಮತ್ತೆ ದನಗಳನ್ನು ತಂದರೆ ಉಣ್ಣೆಗಳ ಬಾಧೆ ಕಡಿಮೆ ಆಗುತ್ತೆ ಒಂದನೇದು. ಇನ್ನು ತಾವು ಕೇಳಿದಂಗೆ ಕರುಗಳು ವಿಶೇಷವಾಗಿ ಸಣ್ಣ ಕರುಗಳು ಥರ್ಮೋರೆಗ್ಯುಲೇಷನ್ ಅಂದರೆ ಬಾಡಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡತಕ್ಕಂಥ ಕೆಪಾಸಿಟಿ ದೊಡ್ಡ ಜಾನುವಾರುಗಳಿದು ಇದ್ದಂಗೆ ಇರೋದಿಲ್ಲ. ಸೊ ಹಿಂಗಾಗಿ ಇವುಗಳಿಗೆ ನಾವು ಸ್ವಲ್ಪ ಬೇಸಿಗೆ ಬಿಸಿಲು ಟೈಮ್ನಾಗ ಹೊರಗೆ ಬಿಡಲಾರ್ದಂಗೆ ನೀರು ಒಳ್ಳೆಯ ನೀರು ಕರುಗಳಿಗೆ ನೀರೂ ಕುಡಿಸ್ಬೇಕು. ಭಾಳ ಜನ ಮೂಢನಂಬಿಕೆ ಇದೆ ಕರುಗಳಿಗೆ ನೀರು ಕುಡಿಸ್ಬಾರ್ದು ಅಥವಾ ಹುಟ್ಟಿದಂಥ ಟಗರು ಮರಿಗಳಿಗೆ ಅಥವಾ ಆಡಿನ ಮರಿಗಳಿಗೆ ನೀರು ಕುಡಿಸ್ಬಾರ್ದು ಅವು ದಪ್ಪ ಆಗ್ತವೆ ಆಗ್ತವೆ ಅಂತೇಳಿ. ಈ ರೀತಿ ಮಾಡೋದ್ರಿಂದ ಏನಾಗ್ತವೆ ಅವು ನೀರು ನೀವು ನೀರು ಇಡಲಿಲ್ಲ ಅಂದ್ರೆ ಚರಂಡಿ ನೀರು ಅಂತಲ್ಲಿ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಸಾಂಕ್ರಾಮಿಕ ರೋಗಗಳಿಂದ ಬೇದಿಯಾಗಿ ಡಿಹೈಡ್ರೇಷನ್ ಆಗಿ ಸಾವಿನ ಪ್ರಮಾಣ ಇರುತ್ತೆ. ಸೊ ಇದನ್ನು ತಪ್ಪಿಸ್ಲಿಕ್ಕೆ ಒಳ್ಳೆ ನೀರು ಕೊಡಬೇಕು, ತಂಪಾದ ಪ್ರದೇಶದಲ್ಲಿ ಅವಕ್ಕೆ ಇಡಬೇಕು. ಮತ್ತು ಒಂದು ವೇಳೆ ಏನಾದರೂ ಸ್ವಲ್ಪ ಲಕ್ಷಣ ಯಾವಾದರೂ ಡಿಹೈಡ್ರೇಷನ್ನು ಅಥವಾ ಅಂದರೆ ಡಿಸೆಂಟ್ರಿ ಅಂಥವೇನಾನ ಆದಾಗ ಎಲೆಕ್ಟ್ರೋಲೈಟ್ಸ್ ಕೊಡೋದು, ಪಶು ವೈದ್ಯರ ಸಲಹೆ ಮೇಲೆಗೆ ಅವಕ್ಕೆ ಗುಳಿಗೆ ಕೊಡೋದು ಬಹಳ ಮುಖ್ಯವಾಗಿ ಕರುಗಳಲ್ಲಿ. ಇದ್ರ ಜೊತೆಗೆ ಸಮ್ಮರ್ ಸ್ಟ್ರೆಸ್ ಜೊತೆಗೆ ಜಂತುಹುಳುಗಳ ಬಾಧೆಯಿಂದನೂ ಎಮ್ಮೆಗಳಲ್ಲಿ ವಿಶೇಷವಾಗಿ ಜಾಸ್ತಿ ಸಾಯ್ತವೆ. ಅದನ್ನು ನಾವು ಏನು ಮಾಡ್ಬೇಕಂತಂದರೆ ಕರು ಹುಟ್ಟಿದ 15 ದಿವಸಕ್ಕೆ ಮೊದಲನೇ ಜಂತಿನ ಔಷಧ, ಅದರ ನಂತರ ಮತ್ತೆ ಅದು 15 ದಿವಸಕ್ಕೆ ಇನ್ನೊಂದು ಜಂತಿನ ಔಷಧ, ಪ್ರತಿ 2 ತಿಂಗಳಿಗೆ ಒಂದು ಸಾರಿ, ಅದು 6 ತಿಂಗಳದ ವಯಸ್ಸಾಗೋವರೆಗೆ ಜಂತು ಔಷಧಗಳು ಹಾಕಿದರೆ ಏನಾಗುತ್ತೆ, ಯಾಕಂದರೆ ಅವು ಮಣ್ಣು ತಿಂತಿರ್ತವೆ ಅಥವಾ ಬೇರೆ ಬೇರೆ ನೀರು ಎಲ್ಬೇಕಲ್ಲಿ ಹೊಲಸು ನೀರು ಕುಡಿತಿರ್ತವೆ ಅಥವಾ ಓರೋಫಿಕಲ್ ಕಂಟ್ಯಾಮಿನೇಷನ್ ಅಂತ ಹೇಳ್ತೀವಲ್ಲ, ಬೇರೆ ಎಂಡಿ ಹಾಕಿದಂಥದಲ್ಲಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನಾದರೂ ಮೇಯಿದ್ರೂ ಕೂಡ ಈ ಜಂತುಗಳು ಇವನ್ ತಾಯಿಯ ಹೊಟ್ಟೆಯಿಂದಲೂ ಕೂಡ ಮಗು ಅಂದರೆ ಆ ಒಂದು ಕರುವಿಗೆ ಹುಳುಗಳ ಬಾಧೆ ಬರ್ತಕ್ಕಂಥ ಸಂದರ್ಭ ಇರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಅವಕ್ಕೆ ಜಂತು ಹುಳುಗಳ ಔಷಧಿ ನಾನು ಹೇಳಿದಂಗೆ ಕರುಗಳಿಗೆ ಹಾಕ್ರಿ. ಇವನ್ ಕುರಿ ಮರಿಗಳಿಗೂ ಆಡು ಮರಿಗಳಿಗೂ ಕೂಡ ಈ ಹುಟ್ಟಿದಂಥ 6 ತಿಂಗಳದವರೆಗೆ ಈ ಜಂತುನ ಆರೈಕೆ ಮಾಡಬೇಕು, ತಂಪಾದ ಪ್ರದೇಶವನ್ನು ಕೊಡಬೇಕು, ಪ್ಲಸ್ ಅವಕ್ಕೆ ಈ ಉಣ್ಣೆಗಳ ಬಾಧೆಯಿಂದನೂ ಕೂಡ ರಕ್ಷಿಸಬೇಕಾಗುತ್ತೆ. ಈಗ ಬೇಸಿಗೆಯಲ್ಲಿ ಜಾನುವಾರುಗಳು ಮೇವು ತಿನ್ನೋದನ್ನು ಭಾಳ ಕಡಿಮೆ ಮಾಡ್ತವೆ. ಈ ಬಟ್ಟ ಮೇವು ತಿನ್ನೋಲ್ದ್ರಿ ರಾಸು ಅಂತಂತಿರ್ತಾರೆ, ಒಣ ಮೇವು ಹಾಕ್ತಿರ್ತಾರೆ, ತಿನ್ನೋದಿಲ್ಲ ಅದನ್ನು. ಏನಾದರೂ ಇಲ್ಲಿ ಮೇವು ತಿನ್ನಲಿಕ್ಕೆ ಜಾಸ್ತಿ ಮಾಡಬೇಕಾಗಿತ್ತು, ರಾಸುಗಳಿಗೆ ಪ್ರಚೋದನೆ ಕೊಡಬೇಕಾಗಿತ್ತಂದರೆ ಏನಾದರೂ ಮೇವಿನ ಪೌಷ್ಟೀಕರಣ ಅಥವಾ ಏನಾದರೂ ಇದಕ್ಕೆ ಪರಿಹಾರಗಳಿದಾವೆ ಹೇಗೆ? ಸೊ ವಿಶೇಷವಾಗಿ ನೀರಾವರಿ ಇರಲಾರ್ದಂಥ ರೈತರಿಗೆ ಒಣ ಮೇವು ಬಿಟ್ಟರೆ ಬೇರೆ ಯಾವುದೂ ಸಿಗೋದಿಲ್ಲ. ನಾನು ಹೇಳಿದಂಗೆ ಹಸಿರು ಮೇವಿನಗೋಸ್ಕರ ಮೇವಿನ ಮರಗಳನ್ನು ಉಪಯೋಗ ಮಾಡ್ಕೋಬೇಕು ಅಥವಾ ಜಲಕೃಷಿ ಘಟಕ. ಇನ್ನು ಒಣ ಮೇವು ಅಷ್ಟೇ ಲಭ್ಯತೆ ಇರುತ್ತೆ. ಉದಾಹರಣೆ ನಮ್ಮ ಭಾಗದಲ್ಲಿ ಭಾಳಷ್ಟು ರೈತರು ಭತ್ತದ ಹುಲ್ಲನ್ನು ಅಥವಾ ಇಂಥ ಜೋಳದ ಸೊಪ್ಪೆಯನ್ನು ಸ್ಟಾಕ್ ಮಾಡಿರ್ತಾರೆ, ಅದನ್ನು ಕೊಟ್ಟಾಗ ಅವು ಸ್ವಲ್ಪ ಕಡಿಮೆ ತಿಂತಿರ್ತವೆ. ಅದನ್ನು ಜಾಸ್ತಿ ಮಾಡಲಿಕ್ಕೆ ಒಣ ಮೇವಿನ ಪೌಷ್ಟೀಕರಣ, ಈ ನಾವು ಉಪ್ಪಿನ ನೀರು ಅಥವಾ ಬೆಲ್ಲದ ನೀರು, ಈಗ ಒಂದು 100 ಕೆಜಿ ಮೇವಿಗೆ 4 ಕೆಜಿ ಬೆಲ್ಲದ ನೀರನ್ನು 4 ಕೆಜಿ ಬೆಲ್ಲನ್ನು ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಿಮಿಕ್ಸ್ಬೇಕು, ಅಥವಾ ಉಪ್ಪು 1-2 ಕೆಜಿ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಸಿಮಿಕ್ಸಿದ್ರೆ ಒಣ ಮೇವಿನ ಪೌಷ್ಟೀಕರಣ ಆಗುತ್ತೆ, ರುಚಿ ಜಾಸ್ತಿಯಾಗಿ ಚೆನ್ನಾಗಿ ತಿಂತವೆ. ಇದು ಒಂದು ಪದ್ಧತಿ. ಅಕಸ್ಮಾತ್ ಆ ಮೇವಿ ಒಣ ಮೇವಿನಲ್ಲಿ ಸ್ವಲ್ಪ ಪೋಷಕಾಂಶಗಳು ಕಡಿಮೆ ಇರ್ತದೆ, ಪ್ರೋಟೀನ್ ಅಂಶ ಕೂಡ ಕ್ರೂಡ್ ಪ್ರೋಟೀನ್ ಅಂಶ ಕಡಿಮೆ ಇರ್ತದೆ, ಅದನ್ನು ಜಾಸ್ತಿ ಮಾಡಲಿಕ್ಕೆ ಒಣ ಮೇವಿನ ಪೌಷ್ಟೀಕರಣ ಯೂರಿಯಾದಿಂದನೂ ಕೂಡ ಮಾಡ್ಬೋದು. ನೀವು ಕೇಳ್ಬೋದು ಯೂರಿಯಾ ಬಳಸಿದ್ರೆ ಜಾಸ್ತಿ ತಿಂದರೆ ದನಗಳು ಸಾಯ್ತವೆ, ನಿಜ. ಬಟ್ ನಾವು ಇಲ್ಲಿ ಬಳಸ್ತಕ್ಕಂಥದ್ದು 2% ಅಂದರೆ 100 ಕೆಜಿ ಮೇವಿ ಒಣ ಮೇವಿಗೆ ಕೇವಲ 2 ಕೆಜಿ ಈ ಯೂರಿಯನ್ನು ಮಿಕ್ಸ್ ನೀರಿನಲ್ಲಿ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಿ ಅದನ್ನು ಗಾಳಿ ಆಡಲಾರ್ದಂಗೆ ಒಂದು ಸ್ವಲ್ಪ ಶೇಖರಣೆ ಮಾಡಿ ಒಂದು ಮೂಲೆಯಲ್ಲಿ ಟಾರ್ಪಲಿನ್ ಅಥವಾ ನಿಮ್ಮ ಒಂದು ಏನಾದರೂ ಇದು ಇತ್ತಂದರೆ ಟಾರ್ಪಲಿನ್ ಸಿಲಿಪಾಲಿನ್ ಶೀಟ್ ಅದನ್ನು ಮುಚ್ಚಿ ಗಾಳಿ ಆಡಲಾರ್ದಂಗೆ ನೋಡಿಕೊಂಡ್ರೆ ಅಲ್ಲಿ ಏನಾಗುತ್ತೆ, ಲಿಗ್ನಿನ್ ಬಾಂಡ್ ಅಂದರೆ ಒಣಮೇವಿನಲ್ಲಿ ಇರ್ತಕ್ಕಂಥದ್ದು ಜಾಸ್ತಿ ಪಚನ ಆಗೋ ರೀತಿಯಲ್ಲಿ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ರೀತಿಯಾಗಲಿ ಒಂದು ಫರ್ಮೆಂಟೇಷನ್ ಕ್ರಿಯೆ ಆಗಿ ಆ ಒಂದು ಮೇವಿನಿಂದ ಜಾಸ್ತಿ ರುಚಿನೂ ಆಗುತ್ತೆ ಪ್ಲಸ್ ಇದನ್ನೂ ಆಗುತ್ತೆ. ಅದೇ ಅಲ್ಲದೆ ನಾನು ಹೇಳಿದೆ ರಸಮೇವನ್ನು ಕೂಡ ನಾವು ತಿನ್ನಿಸ್ಬೇಕಾಗುತ್ತೆ ರಸಮೇವು ಮಾಡಿಕೊಂಡು. ಈ ರೀತಿ ಬೇಸಿಗೆಯಲ್ಲಿ ಒಳ್ಳೆ ಮೇವನ್ನು ನಾವು ಕೊಟ್ಟಷ್ಟು ಒಳ್ಳೆ ಉತ್ಪಾದನೆಯೂ ಕೂಡ, ಯಾಕಂದರೆ ಆಟೋಮೆಟಿಕ್ಕಾಗಿ ಯಾವಾಗ ಜಾಸ್ತಿ ನೀರು ಕುಡಿಯೋದು ಕಡಿಮೆ ನೀರು, ಈವನ್ ನಾವು ಕಾನ್ಸಂಟ್ರೇಟ್ ಫೀಡ್ ದಾಣಿ ಮಿಶ್ರಣನು ಕೂಡ ಒಳ್ಳೆ ಬ್ಯಾಲೆನ್ಸ್ಡ್ ಸಮತೋಲನ ಪಶು ಆಹಾರ ಕೂಡ ಒತ್ತನ್ನು ಜಾಸ್ತಿ ಕೊಡಬೇಕು. ಯಾಕಂದರೆ ಆಲ್ರೆಡಿ ನಮಗೆ ಒಣಮೇವು ಅಷ್ಟೇ ಇರ್ತದೆ, ಹಸಿರು ಮೇವು ಇರೋಂಗಿಲ್ಲ. ಸಮತೋಲನ ಪಶು ಆಹಾರ ಕೊಡೋದ್ರಿಂದ ಅದಕ್ಕೆ ಒಳ್ಳೆ ಪೌಷ್ಟಿಕಾಂಶ ಕೊಡೋದ್ರಿಂದ ಉತ್ಪಾದನೆಯನ್ನು ಸ್ವಲ್ಪ ಮೇಂಟೈನ್ ಮಾಡ್ಬೋದು. ಯಾಕಂದರೆ ಯೂಸ್ವಲಿ ಆಟೋಮೆಟಿಕಲಿ ನೀರು ಜಾಸ್ತಿ ಕುಡಿದು ಮೇವು ಕಡಿಮೆ ಆದರೆ SNF ಅಂತ ಹೇಳ್ತೀವಿ ನಾವು, ಸಾಲಿಡ್ ನಾಟ್ ಫ್ಯಾಟ್, ಅಂದರೆ ಆ ಒಂದು ಸಂದರ್ಭದಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗೋದಲ್ಲದೆ ಅದರಲ್ಲಿ ಇರ್ತಕ್ಕಂಥ ಫ್ಯಾಟ್ ಪರ್ಸೆಂಟೇಜ್, ನಮಗೆಲ್ಲ ರೈತರಿಗೆ ನಾವು ಹಾಲಿನ ಬೆಲೆ ನಿಗದಿ ಆಗೋದೇ ಒಂದು ಅದು ಫ್ಯಾಟ್ ಪರ್ಸೆಂಟೇಜ್, ಅದು ಕೂಡ ಕಡಿಮೆ ಆಗುತ್ತೆ ಇಲ್ಲಿ. ಇನ್ನು ಕೊನೆಯದಾಗಿ ಬೇಸಿಗೆಯಲ್ಲಿ ಪ್ರಮುಖವಾದದ್ದು ನೀರು. ಎಷ್ಟು ಸಾರಿ ಪ್ರಾಣಿಗಳಿಗೆ ನೀರನ್ನು ಕುಡಿಸ್ಬೇಕು, ಆಮೇಲೆ ತಾವು ಹೇಳಿದರೆ ಮೈಯನ್ನು ತೊಳಿತಾ ಇರಬೇಕಂತಕ್ಕಂಥದ್ದು ಹೇಗೆ? ಇಲ್ಲಿ ಎಮ್ಮೆಗಳಿಗಾದರೂ ಪ್ರತಿನಿತ್ಯ ತೊಳೆಯೋದು ಒಳ್ಳೆಯದು, ಬೇಸಿಗೆಯಲ್ಲಿ ಆಕಳುಗಳು ಬರ್ತವೆ ಕೆಲವೊಮ್ಮೆ, ಇವೆಲ್ಲ ಹೇಗೆ ಮಾಡಬೇಕಂತೆ ರೈತರಿಗೆ? ಸೊ ಇಲ್ಲಿ ಮುಖ್ಯವಾಗಿ ಯಥೇಚ್ಛವಾಗಿ ಕುಡಿಯೋ ನೀರು ತಂಪು ಮತ್ತು ಎಲೆವಿತ್ತ ಬೆಲ್ಲದ ನೀರು ಇವೆಲ್ಲನೂ ಯಾವಾಗಲೂ ಸಿಗಂಗೆ ಇಟ್ಕೋಬೇಕು, ಲಭ್ಯತೆ ಇರಬೇಕು ಕೊಟ್ಟಿಗೆಯಲ್ಲಿನೇ, ಅದು ಒಂದು. ಮತ್ತು ತಂಪು ಮೇಂಟೈನ್ ಮಾಡಲಿಕ್ಕೆ ನಾನು ಹೇಳಿದೆ ಫಾಗರ್ಸ್ ಅಥವಾ ಮೇಲ್ಛಾವಣಿ ಮೇಲೆ ತಂಪು ಮಾಡಲಿಕ್ಕೆ ಪ್ರಕ್ರಿಯೆ ಅಥವಾ ಎಮ್ಮೆಗಳಿಗೆ ವ್ಯಾಲ್ಯೂವಿಂಗ್ ಟ್ಯಾಂಕು ಇವೆಲ್ಲದರ ಜೊತೆಗೆ ಭಾಳ ಮುಖ್ಯವಾಗಿ ರೋಗ ಬರಲಾರ್ದಂಗೆ ರೋಗ ನಿರೋಧಕ ಶಕ್ತಿ ಇರೋ ರೀತಿ ಲಸಿಕೆಗಳನ್ನು ಹಾಕಿಸ್ಬೇಕು. ಭಾಳ ಮುಖ್ಯವಾಗಿ ಮತ್ತೇನಪ್ಪ ಅಂತಂದರೆ ನಾವು ಕೊಡ್ತಕ್ಕಂಥ ಆಹಾರನೂ ಕೂಡ ಚೆನ್ನಾಗಿರ್ಬೇಕು, ಅಂದರೆ ಸಮತೋಲನವಾಗಿರ್ಬೇಕು. ಮತ್ತು ಇನ್ನೊಂದು ಏನಂತಂದರೆ ನಾವು ಈ ಜಂತು ಹುಳುಗಳ ಬಾಧೆಯನ್ನು ತಪ್ಪಿಸ್ಲಿಕ್ಕೆ ಜಂತಿನ ಔಷಧ ಇರ್ಬೋದು, ಮೈ ಮೇಲಿನ ಉಣ್ಣೆಗಳನ್ನ ಬಾಧೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಉಣ್ಣೆಗಳ ಔಷಧ ಬಳಕೆ ಮಾಡೋದಿರ್ಬೋದು, ಇವೆಲ್ಲನೂ ಮಾಡಿಕೊಂಡು ನಾವು ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿದರೆ ಯಾವುದೇ ಸಮಸ್ಯೆ ಇರಲಾರ್ದಂಗೆ ಸಾಕಾಣಿಕೆ ಮಾಡಬಹುದು. ಒಳ್ಳೆಯದು ಡಾಕ್ಟರ್ ಪ್ರಹ್ಲಾದ್ ಅವರು, ಇದುವರೆಗೂ ಬೇಸಿಗೆಯಲ್ಲಿ ಜಾನುವಾರುಗಳ ಕಾಳಜಿ ಏನು ಸಮಸ್ಯೆಗಳು ಬರ್ತವೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ಜಾನುವಾರು ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಕಾಡುವ ಆರೋಗ್ಯ ಸಮಸ್ಯೆಗಳು ಹಾಗೂ ನಿರ್ವಹಣೆ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಉಬಾಳೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಶ್ರೀ ಅನ್ನ ಯಾನಿ ಮಿಲೆಟ್ಸ್ ಪೋಷಣ ಕಾ ಭಂಡಾರ್ ಮನ ಗಯಾ ಅಬ್ ಸಾರಾ ಸಂಸಾರ್. किसानों को मिलेट्स की खेती के लिए प्रोत्साहित कर उन्हें आर्थिक रूप से सशक्त बनाने और आम लोगों को मिलेट्स से बने उत्पादों के प्रति जागरूक करने के लिए भारत सरकार के आह्वान पर संयुक्त राष्ट्र संघ 2023 को अंतर्राष्ट्रीय मिलेट्स वर्ष के रूप में मना रहा है. मिलेट्स को अंतर्राष्ट्रीय पहचान मिलने का मतलब है कि हमारे छोटे किसानों के लिए ग्लोबल मार्केट तैयार हो. इसी मुहिम में दूरदर्शी प्रधानमंत्री श्री नरेंद्र मोदी 18 मार्च को पूसा परिसर नई दिल्ली में मिलेट्स ग्लोबल कॉन्फ्रेंस बाय सेलर मीट व प्रदर्शनी का उद्घाटन करेंगे, जिसमें 100 से अधिक देशों के प्रतिनिधि भाग ले रहे हैं. अंतर्राष्ट्रीय मिलेट्स वर्ष का है ये संदेश. मिलेट्स के हैं फायदे अनेक. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಸಾಮಾನ್ಯವಾಗಿ ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ನಂತರ ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಲ್ಲಂಗಡಿ ಬೆಳೆಯುವಂಥ ರೈತರು ಎಕರೆಗೆ 1 ಜೇನು ಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಗೀತೆಗಳ ಕಾರ್ಯಕ್ರಮ. ಅಮರಾವತಿ ಗ್ರಾಮದ ಯಲ್ಲಪ್ಪ ದೊಡ್ಡಮನಿ ಹಾಗೂ ಸಂಗಡಿಗರಿಂದ ಹಲಗಿ ವಾದನ.